ನಾಟಕೋತ್ಸವ 2026ರ 25ನೇ ವರ್ಷದ ಬೆಳ್ಳಿ ಹಬ್ಬವಾಗಿ ಹಾಗೂ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಸ್ಮರಣಾರ್ಥ ಸಾಂಸ್ಕೃತಿಕ ಅನುಸಂಧಾನದೊಂದಿಗೆ ನಡೆಯಲಿದೆ ಎಂದು ರಂಗಾಯಣದ ನಿರ್ದೇಶಕ ಸತೀಶ್ ತಿಪಟೂರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ವೈದ್ಯಕೀಯ ಕಾಲೇಜು ನಿರ್ಮಾಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ. ಬಳ್ಳಾರಿ ಘಟನೆ ಮುಚ್ಚಿಹಾಕಲು ಸರ್ಕಾರ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಕೈಗಾರಿಕೆಗಳು ಆರ್ಥಿಕ ಪ್ರಗತಿಯ ಜೊತೆಗೆ ಪರಿಸರ ಸುಸ್ಥಿರತೆ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ವಿಶೇಷ ಆದ್ಯತೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಬೆಳಗಾವಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ, ಇಬ್ಬರು ಕಾರ್ಮಿಕರು ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ತಾವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ರೈತ ಬಾಂಧವರೇ, ತಾವು ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋಬೋದು, ಜೊತೆಗೆ ನಮ್ಮಲ್ಲಿ ಕೇಳುವಂಥ ಒಂದು ಸರಳವಾದಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿ ನೀವು ಬೇರೆ ರೈತರಿಗೂ ಕೂಡ ಮಾಹಿತಿ ಲಭ್ಯವಾಗೋ ರೀತಿಯಲ್ಲಿ ಮಾಡ್ಬೋದು. ಈಗ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ಉದ್ಘೋಷಕರಾದಂಥ ವಿನೋದ್ ಮುಡುಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಈಗ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಬೇಕು. ಇದೇನೆಂದರೆ ಒಂದು ಸಂತಸದ ವಿಚಾರ. ನಮ್ಮ ಕೇಂದ್ರ ಕೃಷಿ ಮಂತ್ರಿಗಳು ಒಂದು ವಿಷಯವನ್ನು ಪ್ರಕಟಿಸಿದ್ರು ಇತ್ತೀಚೆಗೆ. ಭತ್ತದ ಉತ್ಪಾದನೆಯಲ್ಲಿ ಚೀನಾ ದೇಶವನ್ನು ಭಾರತ ಮೀರಿಸಿದೆ ಅಂತ ಅಂದು. ಬಹಳ ಒಳ್ಳೆ ವಿಚಾರ. ಇಲ್ಲಿವರೆಗೂ ನಾವು 2ನೇ ಸ್ಥಾನದಲ್ಲೇ ಇದ್ವಿ, ಈಗ ನೋಡಿ 1ನೇ ಸ್ಥಾನಕ್ಕೆ ಹೋಗಿದ್ವಿ. ಮುಖ್ಯವಾಗಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಆಶ್ರಯದಲ್ಲಿ ಅವರು ತಳಿಗಳನ್ನು ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಯಾಕಂದರೆ ನಮ್ಮಲ್ಲೂ ಈಗ ಹೈಬ್ರಿಡ್ ಭತ್ತವನ್ನು ಕೂಡ ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವು. ಅಂದರೆ ಆ ತಳಿಗಳು ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರ ಇದೆ, ವಿಶ್ವೇಶ್ವರಯ್ಯ ಕಾಲುವೆ ಫಾರ್ಮ್, ವಿಶ್ವೇಶ್ವರಯ್ಯ ಕೆನಾಲ್ ಫಾರ್ಮ್, VC ಫಾರ್ಮ್ ಅಂತ. ಈಗ ನಮ್ಮ ಜಿಲ್ಲೆನೂ ಕೂಡ ಈ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇದೊಂದು ಹೆಮ್ಮೆಯ ವಿಷಯ. ಅಲ್ಲಿ KRH-2 ಎನ್ನುವಂಥ ಒಂದು ಹೈಬ್ರಿಡ್ ಭತ್ತದ ತಳಿಯನ್ನು ಬಿಡುಗಡೆ ಮಾಡಿ ನಮ್ಮ ಭತ್ತದ ಉತ್ಪಾದನೆಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಇತ್ತೀಚೆಗೆ ಮತ್ತೆ ಒಂದು ಉತ್ಸಾಹ ಕಂಡುಬರ್ತಾ ಇದೆ ರೈತ ಬಾಂಧವರಲ್ಲಿ, ಭತ್ತದ ಕೃಷಿಯನ್ನು ಮಾಡುವಂಥದ್ದು ಅರಿವು ಮೂಡ್ತಾ ಇದೆ. ಏನಂದರೆ ಭತ್ತದ ಕೃಷಿ ಮಾಡೋದ್ರಿಂದ ಹಲವಾರು ಅನುಕೂಲಗಳಿದ್ದಾವೆ. ಒಂದೇನು ಅಂತ ಅಂದರೆ ಅಂತರ್ಜಲ ಕೂಡ ಇದರಿಂದ ಉತ್ತಮವಾಗುತ್ತೆ ಅಂತ. ನೀರನ್ನು ನಿಲ್ಲಿಸೋದ್ರಿಂದ ಅದು ಇಂಗಿ ಅಂತರ್ಜಲ ಒಂದು ಉತ್ತಮವಾಗೋದಕ್ಕೂ ಅನುಕೂಲ ಆಗುತ್ತೆ ಅಂತ. ನೀರು ಹರಿದೋಗ್ಬಿಡುತ್ತೆ, ಇಲ್ಲಿ ಎಷ್ಟೇ ಮಳೆ ಬಂದರೂ ಕೆಲವು ಸಂದರ್ಭದಲ್ಲಿ ಕೆಲವು ಪ್ರದೇಶದಲ್ಲಿ ಎತ್ತರದ ಪ್ರದೇಶದಲ್ಲಿ ನೀರಿನ ಕೊರತೆ ಆಗೋ ಸಾಧ್ಯತೆ ಇರುತ್ತೆ. ಆ ಒಂದು ದೃಷ್ಟಿಯಿಂದ ನೋಡಿದಾಗ ಭತ್ತದ ಬೆಳೆಯನ್ನು ಬೆಳೆಯೋದು ಬಹಳ ಮುಖ್ಯ ಅಂತ. ಆದರೂ ಕೆಲವು ರೈತರು ಈಗ ಭತ್ತದ ಗದ್ದೆಗಳನ್ನು ಒಂದು ಅಡಿಕೆ ಬೆಳೆಯುವ ಪ್ರದೇಶಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಆದರೆ ಆಹಾರದ ಬೆಳೆಗಳಿಗೆ ಇರುವಂಥ ಬೆಲೆ ಅವುಗಳಿಗಿದ್ದೇ ಇರುತ್ತೆ. ಯಾಕೆಂದರೆ ಆಹಾರದ ಬೆಳೆಗಳಿಗೆ ಯಾವುದೇ ಒಂದು, ನಾವು ಬೇರೆ ಬೆಳೆಗಳನ್ನು ಎಷ್ಟೇ ಬೆಳೆದರೂ ಕೂಡ ಆಹಾರದ ಬೆಳೆಗಳಿಗೆ ಒಂದು ಬೇಡಿಕೆ ಇದ್ದೇ ಇರುತ್ತೆ. ಯಾಕೆಂದರೆ ಮನುಷ್ಯನ ಆಹಾರವಾಗಿ ಅದನ್ನು ಬಳಕೆ ಮಾಡುವಂಥದ್ದು. ಮತ್ತು ಸರ್ಕಾರದ ಪ್ರೋತ್ಸಾಹ ಕೂಡ ಅದಕ್ಕೆ ಹೆಚ್ಚಿರುತ್ತೆ. ಕನಿಷ್ಠ ಬೆಂಬಲ ಬೆಲೆ ಇರುತ್ತೆ, ಬೆಳೆ ವಿಮೆ ಇರುತ್ತೆ. ಇಂಥವೆಲ್ಲ ವಿಚಾರಗಳು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಭತ್ತವನ್ನು ಬೆಳೆಯೋದಕ್ಕೆ ಹೆಚ್ಚೆಚ್ಚು ಒಂದು ಪ್ರೋತ್ಸಾಹ ಕೂಡ ಇರುತ್ತೆ. ಆದ್ದರಿಂದ ಇದೊಂದು ಬಹಳ ಹೆಮ್ಮೆಯ ವಿಷಯ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ದೇಶ ಪ್ರಪಂಚದಲ್ಲೇ ಈಗ ಮೊದಲನೇ ಸ್ಥಾನದಲ್ಲಿ ಭತ್ತದ ಉತ್ಪಾದನೆಯಲ್ಲಿ. ಮತ್ತು ನಮ್ಮ ಜನಸಂಖ್ಯೆಯೂ ಕೂಡ 140 ಕೋಟಿಯನ್ನು ಮೀರಿರೋದ್ರಿಂದ ನಮಗೆ ಅನಿವಾರ್ಯ ಇದು. ಆದರೂ ಕೂಡ ಈ ಎಣ್ಣೆಕಾಳು ಮತ್ತು ಬೇಳೆಕಾಳು ಒಂದು ಉತ್ಪಾದನೆಯಲ್ಲಿ ನಾವಿನ್ನೂ ಸ್ವಾವಲಂಬನೆಯನ್ನು ಸಾಧಿಸಬೇಕಾಗಿದೆ. ಕೆಲವು ಕಡೆಗಳಿಂದ ಆಮದು ಮಾಡಿಕೊಳ್ತಾ ಇದ್ವಿ. ನಮ್ಮಲ್ಲಿರುವಂಥ ಕೃಷಿ ಭೂಮಿಯನ್ನು ಸರಿಯಾದ ರೀತಿ ಬಳಸ್ಕೊಂಡ್ರೆ ಅದು ಕೂಡ ಸಾಧ್ಯವಾಗುತ್ತೆ ಸ್ವಾವಲಂಬನೆ ಸಾಧಿಸೋದಕ್ಕೆ ಅಂತ ನಾವು ಹೇಳ್ಬೋದು. ಈಗ ನಮ್ಮ ಬೇರೆ ಒಂದು ಬೆಳೆಗಳ ಕಡೆಗೆ ಗಮನ ಹರಿಸೋದಾದರೆ, ಈಗ ಅರೇಬಿಕಾ ಕಾಫಿ ಕೊಯ್ಲಿನ ಒಂದು ಹಂತ, ಕೊನೆಯ ಒಂದು ಹಂತವನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಹೌದು. ಇನ್ನು ರೋಬಸ್ಟಾ ಕಾಫಿ ಕೊಯ್ಲು ಪ್ರಾರಂಭ ಆಗುತ್ತೆ, ಕೆಲವು ಕಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜೊತೆಗೆ ಸ್ವಲ್ಪ ದಿನದಲ್ಲಿ ಕರಿಮೆಣಸಿನ ಕೊಯ್ಲು ಕೂಡ ಪ್ರಾರಂಭ ಆಗುತ್ತೆ. ಮುಖ್ಯವಾಗಿ ಏನು ಅಂತಂದರೆ, ನಮ್ಮ ರೈತ ಬಾಂಧವರು ಈ ಸಂದರ್ಭದಲ್ಲಿ ಗಿಡಕಸಿಯನ್ನು ಕೂಡ ಮಾಡೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಈಗ ಅರೇಬಿಕಾ ಕಾಫಿ ಕೊಯ್ಲಾದ 1 ತಿಂಗಳ ನಂತರ ಸಾಧಾರಣವಾಗಿ ಗಿಡಕಸಿ ಮಾಡ್ತಾರೆ. ಆದರೆ ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ ಮಣ್ಣಲ್ಲಿ. ಅದೇ ನಾವು ರೋಬಸ್ಟಾ ಕಾಫಿ ಆದರೆ ಕೊಯ್ಲಾದ ನಂತರ ಒಂದು 10-15 ದಿನಗಳ ನಂತರ ನಾವು ಈ ಗಿಡಕಪಾತನ್ನು ಮಾಡಬೇಕಾಗತ್ತೆ. ರೋಬಸ್ಟಾದಲ್ಲಂತೂ ನಾವು ಮುಖ್ಯವಾಗಿ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರೋದನ್ನು ಖಚಿತಪಡಿಸ್ಕೋಬೇಕಾಗತ್ತೆ. ಈಗ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಹಾಂ ನಮಸ್ಕಾರ. ನಮಸ್ಕಾರ ಸರ್, ನಾನು ಹೆರೋನಾಡಿನಿಂದ. ತಮ್ಮ ಹೆಸರು? ಭಾಸ್ಕರ ಬಸಪ್ಪ ಅಂತೇಳಿ. ಹಾಂ ಭಾಸ್ಕರ್ ಅವರು ಹೆರೋನಾಡಿನಿಂದ? ಹೌದು ಸರ್. ಯಾವ್ಯಾವ ಬೆಳೆ ಬೆಳೀತಾ ಇದ್ದಾರೆ ಭಾಸ್ಕರ್? ನಾನು ಗೌರಿ ಸಣ್ಣ ಸರ್. ಗೌರಿ ಸಣ್ಣ ಭತ್ತ? ಹೌದು. ಕೊಯ್ಲು ಆಯ್ತಾ ಈಗ? ಕೊಯ್ಲು ಆಯ್ತು ಸರ್ ಇವತ್ತಿಗೆ. ಇವತ್ತಿಗೆ ಕೊಯ್ಲು ಆಯ್ತಾ? ಎಲ್ಲ ಕೆಲಸ ಮುಗೀತು. ಎಲ್ಲ ಕೆಲಸ ಮುಗೀತಾ? ಮುಗೀತು ಸರ್. ಅಂದ್ರೆ ಭತ್ತವನ್ನ ಬೇರ್ಪಡಿಸಿ ಮನೆಗೆ ತಗೊಂಡೋದ್ರಿ? ತಗೊಂಡೋಗ್ತಿ ಸರ್. ಇಲ್ಲ ಒಣಗಿಸಿ, ಎಷ್ಟು ದಿನ ಒಣಗಿಸ್ರಿ? ನಾವು ಒಂದು 4 ದಿವಸ. 4 ದಿನ. ಈಗ ಸ್ವಲ್ಪ ನಿಮ್ಮ ಮನೆ ಬಳಕೆಗೆ ಮಾತ್ರ ಅಥವಾ ನೀವು ಮಾರಾಟ ಮಾಡೋದ್ಬೋದ? ಮಾರಾಟಕ್ಕೂ ಇದೆ ಸರ್, ಅಂದ್ರೆ ಮನೆ ಬಳಕೆಗೆ ಇಟ್ಕೊಂಡಿ. ಗೌರಿ ಸಣ್ಣ ಅಂದ್ರೆ ಒಳ್ಳೆ ಚೆನ್ನಾಗಿರುತ್ತಲ್ವಾ? ತುಂಬಾ ಗಮನ ಬರುತ್ತೆ ಸರ್. ಒಳ್ಳೆ ಸುವಾಸನೆ ಸುವಾಸನೆ ಇದೆ. ಬೀಜ ಎಲ್ಲಿ ತಂದ್ರಿ ಬಸಪ್ಪ ಅವ್ರೆ? ಇಲ್ಲಿ ಪಕ್ಕದ ಮನೆಯವರು ನಟ್ಟಿದ್ರು, ಹಾಗೇನು ನಾನು ಹೋಗಿದ್ದೆ ಅವಾಗ ತಕೊಂಡ್ಬಂದೆ. ಅಂದ್ರೆ ಎಷ್ಟಕ್ಕೆ ಹಾಕೊಂಡಿದ್ರಿ, ಎಷ್ಟು ಎಕರೆಗೆ ಹಾಕೊಂಡಿದ್ರಿ? ನಾನು ಒಂದು 2 ಎಕರೆಗೆ ಹಾಕೊಂಡಿ. 2 ಎಕರೆಗೆ ಹಾಕೊಂಡಿದ್ರ? ಅಂದ್ರೆ ಸಸಿ ಮಡಿ ಮಾಡಿಕೊಂಡು ನಾಟಿ ಮಾಡ್ಕೊಂಡಿದ್ರಿ? ಇಲ್ಲ ಸರ್, ನಾ ಯಾಂತ್ರಿಕ ಮಾಡಿದ್ದು. ಅಂದ್ರೆ ಚಾಪೆ ಸಸಿ ಮಡಿ ಅಂತಾರಲ್ಲ, ಆ ಟೈಪ್? ಆ ಟೈಪ್ ಅಲ್ಲ, ಇದು ಟ್ರೇ ಅಲ್ಲಿ ಹಾಕಿ ಇದು ಸಸಿ ಮಾಡಿದ್ದೆ. ಅದೇ ಅದೇ ಟ್ರೇನೇ, ಅದೇ ಚಾಪೆ ಸಸಿ ಮಾಡಿದೆ ಅಂತಾನೆ ಕರೀತಾರೆ. ಅದು ಅದು ಮಿಷಿನ್ ಎಲ್ಲ ಯಾರು ನಿಮಗೆ ಮಾಡಿಕೊಟ್ರದು? ನಮಗೆ ಧರ್ಮಸ್ಥಳ ಸಂಘ. ಯಾರು? ಧರ್ಮಸ್ಥಳ ಸಂಘ. ಹಾ ಹಾ ಹಾ, ಅವ್ರದ್ದು ಸ್ವಸಹಾಯ ಸಂಘ ಇದೆಯಾ? ಹೌದು. ಅದ್ರ ಮೂಲಕ ಅದು ಸಸಿ ಮಾಡಿ ನೀವೇ ಮಾಡ್ಕೊಂಡಿದ್ರಾ? ನಾವೇ ಮಾಡ್ಕೊಂಡಿದ್ದೀವಿ ಸರ್. ಹೇಗೆ ಮಾಡೋದು ಅದು? ಭಾಸ್ಕರ್ ಅವರು ಕಾಡು ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಳ್ಳಗೆ ಹಾಕ್ಬೇಕು. ಆಮೇಲೆ ಬೀಜ ಹಾಕ್ಬಿಟ್ಟು ತಳ್ಳಗೆ ಮಣ್ಣು ಹಾಕ್ಬೇಕು. ಎಷ್ಟು ದಿನಕ್ಕೆ ತಯಾರಾಗುತ್ತೆ? ಅದು 25 ದಿವಸಕ್ಕೆ ನಡಬೇಕು. ಆದ್ರೆ ನಮ್ಗೆ ಈ ಸಲ ಸ್ವಲ್ಪ ಹೊಳೆ ನೀರು ಬರಲಾಗಿ ಸ್ವಲ್ಪ ಲೇಟ್ ಆಯ್ತು. ತಡವಾಯ್ತಾ? ತಡವಾಯ್ತು. ಅಂದ್ರೆ ಚಾಪೆ ಸಸಿ ಮಡಿ ಅಂತ ಅಂದ್ರಲ್ಲ ನೀವು? ಹೌದು. ಅಂದ್ರೆ ಏನ್ ಕೆಳಗಡೆ ಏನೋ ಪ್ಲಾಸ್ಟಿಕ್ ಟ್ರೈನಲ್ಲೇ ಮಾಡ್ಕೋಬೇಕಾ? ಮಾಡ್ಕೊಳ್ಳೋದು. ಈ 2 ಎಕರೆ ಅಂದ್ರೆ ಎಷ್ಟು ಟ್ರೈನ್ ಅಲ್ಲಿ ಮಾಡ್ಕೋಬೇಕಾಯ್ತು ಬಸ್ಕರ್? ಒಂದು 150 ಮಾಡಿದ್ರೆ ನಾವು ಈ ವರ್ಷಲ್ಲ, ನೆಕ್ಸ್ಟ್ ಗೆ 200 ಮಾಡ್ಬೇಕು. 200 ಮಾಡಬಹುದು. ಮಾಡ್ಬೇಕು ಅಂದ್ರೆ ಆ ಟ್ರೇಗಳನ್ನ ಮತ್ತೆ ವಾಪಸ್ ಕೊಡ್ಬೋದು, ನಿಮ್ಮ ಹತ್ರನೇ ಇಟ್ಕೋಬೇಕಾಗತ್ತೆ. ನಮ್ಮ ಹತ್ರನೇ ಇರುತ್ತೆ. ನೀವು ಪ್ರತಿ ವರ್ಷನೂ ಅದರಲ್ಲೇ ಮಾಡ್ಕೋಬಹುದು? ಮಾಡ್ಕೋಬಹುದು. ಅವೇನು ಪ್ಲಾಸ್ಟಿಕ್ ಟ್ರೇಗಳ? ಪ್ಲಾಸ್ಟಿಕ್ ಸರ್. ಪ್ಲಾಸ್ಟಿಕ್ ಟ್ರೇಗಳು ಅದು ಒಂಥರ, ಮತ್ತೆ ಅದನ್ನ ನೆನೆ ಹಾಕೋದು ಎಲ್ಲ ಇದೇ ರೀತಿನೇ, ಮಾಮೂಲಿಯಾಗಿನೇ. ಯಾವ್ದು ಸರ್ ಮಾಮೂಲಿಯಾಗಿ? ನಾವೇನು ಒಂದು ರಾತ್ರಿ ನೆನೆ ಹಾಕಿ ಆತರ ಏನಿಲ್ಲ ಸರ್. ನಾನು ಗಟ್ಟಿ ಬೀಜನೇ ಹಾಕಿದ್ದು. ಅಲ್ಲ ನಾವು ಈಗ ನಮ್ಮ ಮಾಮೂಲಿಯಾಗಿ ಸಸಿ ಮಡಿ ಮಾಡುವಾಗ ನೆನೆ ಹಾಕ್ಬಿಟ್ಟು ಆಮೇಲೆ ಒಂದು ಮೊಳಕೆ ಬರೋದಕ್ಕೆ ಗಂಟು ಕಟ್ಟಿರ್ತೀವಲ್ಲ, ಆ ರೀತಿ ಮಾಡ್ತೀವಿ ಏನೋ ಅಂತ. ಆತರ ಮಾಡಿಲ್ಲ ಸರ್. ನೀವು ನೆನೆ ಹಾಕಿನೇ ಬಿತ್ತನೆ ಮಾಡಿದ್ರೆ ಅದೇ ಸಸಿ ಮಡಿ. ಆಮೇಲೆ ನೀರು ಹಾಕ್ತಾ ಇರ್ಬೇಕಾಗತ್ತೆ. ನೀರು ಮಾಮೂಲಿ ಬೇಕಲ್ಲ ಸರ್. ಹಾ, ಒಂದು ದಿನಕ್ಕೆ 2 ಸರಿ ಹಾಕ್ಬೇಕಾಗತ್ತಾ? ಸಲ ಹಾಕ್ಬೇಕು ಸರ್. ಹಾ, 2 ಸರಿ ನೀರು ಹಾಕ್ಬೇಕಾಗತ್ತೆ. 25 ದಿನಕ್ಕೆ ತಯಾರಾಯ್ತು. ಆಮೇಲೆ ಭತ್ತದ ನಾಟಿ ಯಂತ್ರಕ್ಕೆ ಟ್ರೈನ್ ಇಡಬೇಕಾಗತ್ತೆ. ಇಡಬೇಕು. ಎಷ್ಟು ಈಗ 2 ಎಕರೆ ಬಿತ್ತನೆ ಮಾಡೋದಕ್ಕೆ ಎಷ್ಟು ಸಮಯ ಆಯ್ತು? ನಾಲ್ಕೂವರೆ ಗಂಟೆ. ಅದು ಬಾಡಿಗೆಗೆ ಸಿಗುತ್ತಾ ನಿಮಗೆ? ಬಾಡಿಗೆಗೆ. ಅದು ಬೇಗ ನಿಮ್ಮ ಕೆಲಸ ಮುಗೀತು. ಕೆಲಸ ಮುಗೀತು. ಆಮೇಲೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆವಲ್ಲ ಪೈರು, ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ನೋಡ್ಕೋಬೇಕಾಯ್ತು. ಹೊಳೆ ನೀರಾದ್ರೆ ನನಗೆ ಎಡೆ ನಾಟಿ ಹಾಕ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಬಿಟ್ಟು ಹೋಗಿದ ಕಡೆ ಹಾಕ್ಲಿಲ್ಲ ಅಂತಾನ? ಹಾಕ್ಲಿಲ್ಲ. ಆದ್ರೂ ಎಷ್ಟಾಯ್ತು ಈಗ ಭಾಸ್ಕರ್ ಅವರು? ನನಗೆ ಒಂದು 12 ಬಟ್ಟೆ ಅಂದಾಗಿ ಕಡಿಮೆ. ಕಳೆ ಸ್ವಲ್ಪ ನಿಯಂತ್ರಣ ಕಮ್ಮಿ ಆಯ್ತು, ಹಾಗೆ ಜಾಸ್ತಿ. ಅಂದ್ರೆ ಮಳೆ ಜಾಸ್ತಿ ಆಯ್ತಲ್ಲ, ಕಳೆ ನಿಯಂತ್ರಣಕ್ಕೆ ಸ್ವಲ್ಪ ತೊಂದರೆ ಆಯ್ತಲ್ಲ. ಗೊಬ್ಬರ ಎಲ್ಲ ಕೊಟ್ರಿ ಕರೆಕ್ಟ್ ಆಗಿ? ಕರೆಕ್ಟ್ ಆಗಿ ಗೊಬ್ಬರ ಕೊಡ್ತಿದ್ವಿ. ಗೊಬ್ಬರ ಸಾವಯವ ಗೊಬ್ಬರನೇ ಜಾಸ್ತಿ. ಸಾವಯವ ಗೊಬ್ಬರ. ನಿಮ್ಮಲ್ಲಿ ಏನು ಹಸುಗಳು ಏನಾದ್ರು ಇದಾವ? ಹಸು ಇದೆ. ಹಸು ಇದೆ. ಅಂದ್ರೆ ಈಗ ನಿಮ್ಮ ಮನೆ ಬಳಕೆಗೆ ನೀವು ಒಳ್ಳೆ ಭತ್ತ ಸಿಕ್ಕಂಗಾಯ್ತು. ನಮ್ಗೆ ಕಳೆದ ವರ್ಷ ಭತ್ತನೇ ಈ ವರ್ಷಕ್ಕೆ ಇಡೀ ಉಂಟು. ಕಳೆದ ವರ್ಷದ್ದು ಇದೆಯಾ? ಇದೆ. ಅಂದ್ರೆ ಸ್ವಲ್ಪ ಅದನ್ನ ಹಳೇದ್ ಮಾಡಿನೇ ಬಳಸ್ತದ ಅಲ್ವಾ? ತಕ್ಷಣ ಹೊಸ ಅಕ್ಕಿ ಏನ್ ಬಳಸಲ್ಲ. ಮತ್ತೇನ್ ಸಮಸ್ಯೆಗಳೇನಾದ್ರು ಬಂದ್ವ ಈ ರೋಗ ಕೀಟ ಇಂಥದ್ದು? ರೋಗ ಕೀಟ ಅಂತದ್ದು ಏನು ಬಂದಿಲ್ಲ ಸರ್. ಹಂದಿಗಳ ಗಲಾಟೆ ಸ್ವಲ್ಪ ಜಾಸ್ತಿ. ಹಂದಿಗಳದ್ದು ಕಾಟ ಇದೇ ಇದೆ. ಇದೇ ಇದೆ. ಅದೇ ಪ್ರಾಣಿ ಮಾನವ ಸಂಘರ್ಷ ಅಂತ ನಾವು ಒಂದು ಹೇಳ್ತಲೇ ಇರ್ತೀವಿ. ಹೌದು. ಅವೆಲ್ಲ ಬಂದು ಏನು ಗದ್ದೆನೇ ಸ್ವಲ್ಪ ಇದನ್ನು ಮಾಡ್ತಾವ, ಹಾಳು ಮಾಡ್ತಾವ? ಹಾಳು ಮಾಡ್ತಾವೆ ಸರ್. ಹಾಳು ಮಾಡೋದು, ಓಡಾಡೋದು ಎಲ್ಲ ಸ್ವಲ್ಪ ಕಷ್ಟ. ಕೀಟ ರೋಗಗಳೇನು ಹಾವಳಿ ಇರಲಿಲ್ಲ ಅಂತದ್ದೇನು ಬಂದಿಲ್ಲ ಸರ್. 2 ಸಲ ಸ್ಪ್ರೇ ಕೊಡ್ತಾವ. ಚೆನ್ನಾಗಿ ಇಳುವರಿನೂ ಬಂತು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ? ಇಲ್ಲ ಸರ್, ಈ ಸಲ ಕಡಿಮೆ ಆಯ್ತು. ಕಡಿಮೆ ಆಯ್ತಾ? ಕಾರಣ ಅಂದ್ರೆ ಮಳೆ ಆಗೋದ್ರಿಂದ ಇದು ಹೊಳೆ ನೀರು ಎಲ್ಲ ಗದ್ದೆಯಲ್ಲಿ ಇತ್ತು. ಚೆನ್ನಾಗಂದ್ರೆ ಎಷ್ಟು ಇಳುವರಿ ಬರ್ಬೋದು ಅಂತ ರೀ ಭಾಸ್ಕರ್? ಚೆನ್ನಾಗಾದ್ರೆ ನನಗೆ ಒಂದು 25 ಕ್ವಿಂಟಲ್ ಗ್ಯಾರಂಟಿ. 25 ಕ್ವಿಂಟಲ್. ಈಗ ಈ ವರ್ಷ ಕಡಿಮೆ ಸರ್. ಕಡಿಮೆ ಇದೆ. ಒಂದು 20 ಕ್ವಿಂಟಲ್ ಆಗಿದೆ ಅಷ್ಟೇ. 2 ಎಕರೆಗೆ. ಹೌದು. ಅಂದ್ರೆ ಸಾಕಷ್ಟು ಆಯ್ತು ಅಂತ ಹೇಳ್ಬೋದು. ತೊಂದ್ರೆ ಇಲ್ಲ ಸರ್. ಬೇರೆ ಬೆಳೆಗಳು ಏನಾದ್ರು ಬೆಳೀತಾ ಇದ್ದೀರಾ? ಗದ್ದೆಯಲ್ಲಿ ಏನು ತರಕಾರಿ ಮಾಡ್ತೀನಿ ಸರ್. ಅಲ್ಲ, ಕಾಫಿ ಇಂತದೇನು ಇದೆಯಾ? ಕಾಫಿ ಇದೆ ಸರ್. ಕಾಫಿ ಎಷ್ಟು, ಅದು ಎಷ್ಟು ಗಿಡ ಇದಾವೆ? 1000 ಗಿಡ ಇದಾವೆ. ಯಾವ್ದು ಅದು? ರೋಬಸ್ಟಾನೆ. ರೋಬಸ್ಟಾನೆ. ಇನ್ಮೇಲೆ ರೋಬಸ್ಟಾ ಕೊಯ್ಲಿಗೆ ಪ್ರಾರಂಭ ಆಗ್ಬೇಕಾ? ಕೊಯ್ಲಿಗೆ ಬಂದಿದೆ ಸರ್, ಹಣ್ಣಾಗಿದೆ, ಪುರ್ಸೋತಿಲ್ಲ ಇವಾಗ. ಅಲ್ಲ, ಮಾಡ್ಲೇಬೇಕಲ್ಲ ಭಾಸ್ಕರ್. ಮಾಡ್ಲೇಬೇಕು, ಇನ್ನೇನ್ ಮಾಡೋದು? ಹೌದೌದೌದು. ಗದ್ದೆ ಕೆಲಸ ಮುಗಿಲಿ ಅಂತ ಹೇಳಿ ನಾವು ಸುಮ್ಮನೆ ಇದ್ದೀವಿ. ಇವತ್ತಿಗೆ ಮುಗೀತು, ನಾಳೆ ಹಿಂದೆ ಕಾಫಿದು ಪ್ರಾರಂಭ. ಪ್ರಾರಂಭ. ಕರಿಮೆಣಸು ಏನಾದ್ರು ಇದೆಯಾ? ಇದೆ ಸರ್. ಅವೆಷ್ಟು ಬಳ್ಳಿಗಳು ಇರ್ಬೋದು? ಏನಾನು ಒಂದು 1.5 ಕ್ವಿಂಟಲ್ ಆಗ್ಬೋದು. ಕರಿಮೆಣಸು. ಹೌದು. ಅಂದ್ರೆ ಈಗ ರೋಬಸ್ಟಾ ಕಾಫಿದು ಕೊಯ್ಲು ಪ್ರಾರಂಭ ಆಗ್ಬೇಕು. ಪ್ರಾರಂಭ ಆಗಿದೆ. ಒಟ್ಟಾರೆ ಹೇಗನ್ಸುತ್ತೆ ಈ ಸರಿ? ಸ್ವಲ್ಪ ಮಳೆ ಜಾಸ್ತಿ ಆದ್ರೂ ಬೆಳೆ ಹೇಗನ್ಸುತ್ತೆ? ನಾವು ಸ್ಪ್ರಿಂಕ್ಲರ್ ಮಾಡುದು, ಆದ್ರೆ ದೊಡ್ಡ ಪ್ರಯೋಜನ ಅಂತ ಕಾಣಲ್ಲ, ಚೆನ್ನಾಗಿದೆ. ಸರಿ ಭಾಸ್ಕರ್, ನಿಮ್ಮ ಮನೆಯಲ್ಲಿ ಇನ್ನೂ ಯಾರ್ಯಾರು ನಿಮ್ಗೆ ಕೃಷಿಯಲ್ಲಿ ಸಹಾಯ ಮಾಡ್ತಾರೆ? ನಮ್ಮ ಹೆಂಗಸರು, ಮಗ ಅವರು ಕೂಡ ಕೆಲಸ ಮಾಡ್ತಾರೆ ಹೊಲದಲ್ಲಿ. ಅದರಿಂದ ನಿಮಗೆ ಕೂಲಿ ಕೆಲಸಗಾರರ ಮೇಲೆ ಅವಲಂಬಿತ ಆಗೋದು ಕಡಿಮೆ ಆಗಿದೆ? ಇಲ್ಲ ಸರ್, ಕೂಲಿ ಕಾರ್ಯ ತಗೊಳ್ಬೇಕು ನಾವು, ಅರ್ಜೆಂಟ್ ಕೆಲಸಕ್ಕೆ ಕೂಲಿ ಕಾರ್ಯಕ್ರಮರು, ಇಲ್ಲಾಂದ್ರೆ ನಾವೇ ಮಾಡ್ಬೇಕಾಗುತ್ತೆ ಸ್ವಲ್ಪ ನಿಧಾನಕ್ಕೆ ಅಲ್ವಾ. ಅದೇ ನೀವೀಗ ಗೌರಿ ಸಣ್ಣ ಅಂತ ಅಲ್ವಾ ತಳಿ ಮಾಡಿರೋದು? ಹೌದು. ಇನ್ನ ಕೆಲವು ಸಣ್ಣ ಭತ್ತದ ತಳಿಗಳು ಕೂಡ ನಮ್ಮ ಇದಾವೆ, ಸ್ಥಳೀಯ ತಳಿಗಳು. ಅದ್ರ ಒಂದು ಹೆಸರು ಹೇಳ್ತೀರಾ ಭಾಸ್ಕರ್? ಇಂಟಾನು, ಅದು ಸ್ವಲ್ಪ ದೊಡ್ಡ ಭತ್ತ. ಈ ಸಣ್ಣ ಅಂತಾನೆ ಬರುತ್ತೆ ಇನ್ನೊಂದು ಕೆಲವು ಇಂಥ ತಳಿಗಳು ಅಂತ ಹೆಸರು, ನಮ್ಮ ಸ್ಥಳೀಯ ತಳಿನೇ ಅದು. ಜೇನುಗೂಡು ಅಂತಾರೆ. ಒಂದು ಜೀರಿಗೆ ಸಣ್ಣ ಅಂತ ಕೇಳಿದಾರಾ? ಬೆಳಿತಾ ಇದ್ದೀರಾ? ಅದು ಒಂದು ಸಣ್ಣ ಅಕ್ಕಿನೇನೆ, ಸಣ್ಣ ಅಕ್ಕಿನೇ, ತುಂಬಾ ಗಮನ ಇರುತ್ತೆ. ಜೀರಿಗೆ ಸಣ್ಣ ಅಂತಾರೆ, ರಾಜಮುಡಿ ಅಂತಾರೆ. ಅದು ಒಳ್ಳೆ ಅಕ್ಕಿನೇ ಅಂತ ಊಟಕ್ಕೆ, ಯಾಕೆಂದ್ರೆ ಅದು ಮೈಸೂರು ಮಹಾರಾಜರಿಗೆ ಹೋಗ್ತಾ ಇತ್ತು ಅಂತ. ನಮ್ಮ ಹಾಸನ ಕಡೆ ಹೆಚ್ಚು ಬೆಳೀತಾ ಇರೋದು. ಇವೆಲ್ಲ ನಮ್ಮ ಸ್ಥಳೀಯ ತಳಿಗಳು ಭಾಸ್ಕರ್. ಸ್ಥಳೀಯ ತಳಿಗಳು ಹಾಕೊಂಡ್ರೆ ಅವನ್ನ ಉಳಿಸ್ಕೊಂಡಂಗಾಗತ್ತೆ. ಊಟಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಈ ನಮ್ಮ ವಿಜ್ಞಾನಿಗಳೇನು ಅಭಿವೃದ್ಧಿ ಮಾಡ್ತಾ ಇದಾರಲ್ಲ ಹೊಸ ಹೊಸ ತಳಿಗಳು, ಇವಳಿಗೆಲ್ಲ ಮೂಲ ನಮ್ಮ ಸ್ಥಳೀಯ ತಳಿಗಳನ್ನೇ. ನೀವು ಸ್ಥಳೀಯ ತಳಿಗಳನ್ನ ಉಳಿಸ್ಕೊಂಡ್ರದ್ರಿಂದಲೇ ಅವರು ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸರಿ ಭಾಸ್ಕರ್, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಭತ್ತದ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಹೀಗೆ ಕರೆ ಮಾಡ್ತಾ ಇರ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೋಡಿ ವಿನೋದ್, ಇವರು ಗೌರಿ ಸಣ್ಣ ಎನ್ನುವಂತ ಒಂದು ಸ್ಥಳೀಯ ತಳಿಯನ್ನ, ಭತ್ತದ ತಳಿಯನ್ನ ಬೆಳೆದಿದ್ದಾರೆ. ಹೌದು. ಈ ರೀತಿ ನಮ್ಮ ರೈತ ಬಾಂಧವರು ಸ್ಥಳೀಯ ತಳಿಗಳನ್ನ ಉಳಿಸ್ಕೊಳ್ಳೋದ್ರ ಕಡೆಗೂ ಗಮನ ಕೊಡಬೇಕಾಗತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ತಾವು ಸುಬ್ರಹ್ಮಣ್ಯ ಕೊಟ್ರಂಗಣ. ಸುಬ್ರಹ್ಮಣ್ಯ ಅವ್ರು ಹೇಗಿದ್ದೀರಾ? ಮಡಿಕೇರಿ ಸಂಜೆ ಸ್ವಲ್ಪ ಕಡಿಮೆ ಇರುತ್ತೆ, ಬೆಳಗಿನ ಜಾವ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಒಂದು 5-6 ಗಂಟೆ ಮೇಲೆ ಸ್ವಲ್ಪ ಅಂದ್ರೆ ಸರಿ. ಮಳೆನೂ ಚೆನ್ನಾಗಾಯ್ತಲ್ಲ ಸುಬ್ರಹ್ಮಣ್ಯ ಅವರು? ಮಳೆ ಕೃಷಿ ಹೊಂಡಗಳಲ್ಲೂ ನೀರಿದೆ, ಅದು ಯಾವಾಗ ಗಾಳಿ ಬೀಸುತ್ತೋ ಇನ್ನೂ ತಣ್ಣಗಾದಂಗೆ ಅನ್ಸುತ್ತೆ. ಇಡೀ ದೇಶದಾದ್ಯಂತನೇ ಈ ಒಂದು ಪರಿಸ್ಥಿತಿ ಇದೆ ಈಗ. ಅಯ್ಯೋ, ಟಿವಿಯಲ್ಲಿ ನೋಡ್ತಾ ಇದ್ದೀವಲ್ಲ, ಅತ್ಯಂತ ಬಿಸಿಲು ಪ್ರದೇಶ ನಮ್ಮ ಉತ್ತರ ಭಾಗದ ಜಿಲ್ಲೆಗಳಲ್ಲೂ ನಮ್ಮ ಒಂದು ಜಿಲ್ಲೆಗಿಂತ ಕಡಿಮೆ ಇದೆ ಅಲ್ಲಿ ಉಷ್ಣಾಂಶ. ಹಾಗಾಗಿ ಈ ಸರಿ ಸ್ವಲ್ಪ ಎಲ್ಲಾ ಕಡೆ ಬೆಂಗಳೂರು ನೋಡಿ. ಬೆಂಗಳೂರು ಅಷ್ಟೇನೆ. ಅದರಿಂದ ಮೈಸೂರೆಲ್ಲ ಮಳೆ ಆಯ್ತು. ಈ ಸಾರಿ ಮಾವಿನ ಫಸಲು ಚೆನ್ನಾಗಿ ಆಗ್ಬೋದು ಅಂತ, ಚಳಿ ಜಾಸ್ತಿ ಇರೋದ್ರಿಂದ. ಈಗ ಭತ್ತದ ಕೊಯ್ಲೆಲ್ಲ ಆಯ್ತಾ ಸುಬ್ರಹ್ಮಣ್ಯ ಅವರು? ನಿಮ್ದು ತುಂಗ ಅಲ್ವಾ? ನಿಮ್ದು ತುಂಗ? ಹಿಂಗ ಹೇಗಾಯ್ತು ಈ ವರ್ಷ? ಪರವಾಗಿಲ್ಲ ಹೇಳಿದಲ್ಲ. ಎಷ್ಟು ಇಳುವರಿ ಚೆನ್ನಾಗಿದೆ? ಇಳುವರಿ ಲಾಸ್ಟ್ ಇಯರ್ ಗಿಂತ ಜಾಸ್ತಿ ಬಂದಿದೆ. ಹೌದು. ಸೋ ಮಾರಾಟ ಮಾಡಬೇಕು ಈಗ? ಇಲ್ಲ, ನಾನು ಹೇಳಿದಲ್ಲ ಸರ್, ಮಾರಾಟ ಮಾಡಲ್ಲ. ನಿಮ್ಮ ಸ್ವಂತ ಬಳಕೆಗೆ ಮತ್ತೆ ನಿಮ್ಮ ಕೆಲಸಗಾರರಿಗೆಲ್ಲ ಕೊಡ್ತೀನಿ. ಅವ್ರು ಕೊಡ್ತೀವಿ. ನೆಕ್ಸ್ಟ್ ಮಿಕ್ಕಿದ್ರೆ ನೆಕ್ಸ್ಟ್ ಇಯರ್ ಹೊಸ ಫಸಲು ಬಂದ್ಮೇಲೆ. ಈಗ ಅಷ್ಟೇ ಒಂದು 20 ಕ್ವಿಂಟಲ್ ಇತ್ತು ಎಕ್ಸಸ್ ಲಾಸ್ಟ್ ಇಯರ್. ನಿನ್ನೆ ಯಾರಿಗೂ ಕೊಟ್ಟೆ. ಈಗ ಇದರಲ್ಲೇ ಬೀಜ ಏನಾದ್ರೂ ಮಾಡ್ಕೊಳ್ತೀರಾ ಸುಬ್ರಹ್ಮಣ್ಯ ಅವರು? ಏನ್ ಸರ್, ಬೀಜನ ಈ ಬೆಳೆಯಿಂದನೇ ತಗೊಳ್ತೀರಾ ಅಥವಾ ಹೊಸ ಬೀಜ? ನಾನು ಅದೇ ರೈತ ಕೇಂದ್ರದಿಂದ ತರ್ತಿದ್ದೆ. ಈ ವರ್ಷ ನಾನೇ ಇಟ್ಟಿದ್ದೀನಿ. ಯಾಕೆ? ಈ ಸರಿ ಬೆಳೆ ಚೆನ್ನಾಗಿತ್ತು ಅಂತಾನ? ಚೆನ್ನಾಗಿತ್ತು, ಸ್ವಲ್ಪ ಜಣ್ಣಿಲ್ಲ. ಅದು ಲಾಸ್ಟ್ ಟೈಮ್ ನೀವು ಹೇಳಿದ್ರು ನೋಡಿ, ಅದು ತೆನೆ ಬರೋ ಮೊದಲು ಹಣೇಶ್ ಕೊಡಿ ಅಂತ, ಅದು ಒಳ್ಳೆ ಕ್ಲಿಕ್ ಆಯ್ತು. ಪೊಟ್ಯಾಶ್ ಅದು ಮೂರ್ ಭಾಗದಲ್ಲಿ ಕೊಡ್ಬೇಕು ಅಂತಾರೆ ಪೊಟ್ಯಾಶ್ನ. ಹಾಗಾಗಿ ಅದು ಮೂರ್ ಭಾಗದಲ್ಲಿ ಸಾರಜನಕ, ಎರಡ್ ಭಾಗದಲ್ಲಿ ಪೊಟ್ಯಾಶು. ನಾನು ಫಸ್ಟ್ ಕೊಟ್ಟಿದ್ದೆ, ಕಾಂಪ್ಲೆಕ್ಸ್ ಇದು ಬರುವ ಟೈಮ್ ಅಲ್ಲಿ ಹೊಡೆ ಬರುವಾಗ ಮಿಕ್ಸ್ ಮಾಡಿ ಪೊಟ್ಯಾಶ್ ಲೈಟ್ ಆಗಿ ಕೊಟ್ಟೆ. ಏನು 10% ಇಲ್ಲ ಜೀಳು. ಅದೇ ಪೊಟ್ಯಾಶ್ನ ಅದಕ್ಕಾಗಿನೆ ಎರಡು ಭಾಗದಲ್ಲಿ ಕೊಡೋದಕ್ಕೆ ಅವ್ರು ಶಿಫಾರಸ್ ಮಾಡ್ತಾರೆ. ಮೊದಲನೇದಾಗಿ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಕೊಡ್ತೀವಿ, ಇನ್ನೊಂದು 55 ದಿನದ ಹಂತದಲ್ಲಿ. ಅವಾಗ ಎಲ್ಲ ಒಂಥರ ಕಾಳು ಬಲಿಯುವಂತ ಹಂತ ಅದು. ಪೊಟ್ಯಾಶು ಬಹಳ ಮುಖ್ಯ, ಅದೊಂದು ಅಂಶ ನೀವು ಗಮನಿಸಿದಿರಾಗಿ ಗಮನಿಸಿ ಪ್ರಯೋಗ ಮಾಡಿದಿರ, ಒಳ್ಳೆ ಸಂತೋಷ. ಯಾಕೆಂತ ಹೇಳಿದ್ರೆ ಮೊದಲು ನಾವೇನ್ ಮಾಡ್ತೀವಿ, ನಾಟಿಗೆ ಸ್ವಲ್ಪ ಹಾಕ್ತೀವಿ, ಆಮೇಲೆ ಮಧ್ಯದಲ್ಲೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಸುಮ್ಮನೆ ಇರ್ತೀವಿ. ಹೌದೌದು. ಈ ಸಲ ನೀವ್ ಹೇಳ್ದಂಗೆ ಅದೇ ಮಾಡಿದೆ, ಬಟ್ ಇಳುವರಿಯಲ್ಲಿ ಖುಷಿ ಆಯ್ತು. ಭತ್ತ ಕಾಳು ಗದ್ದೆಯಲ್ಲಿ ನೋಡೋಗಲು ಖುಷಿ ಆಯ್ತು, ಮತ್ತೆ ಕಾಳು ಒಂಥರ. ಹೌದು. ಮತ್ತೆ ಇನ್ನೊಂದು ಅನುಕೂಲ ಆಗುತ್ತೆ ಪೊಟ್ಯಾಶ್ ಕೊಡೋದ್ರಿಂದ ಸುಬ್ರಹ್ಮಣ್ಯ ಅವ್ರು, ನಿಮ್ಗೆ ಗೊತ್ತಾ ಅದು? ಏನ್ ಸರ್? ಪೊಟ್ಯಾಶ್ ಕೊಡೋದ್ರಿಂದ ಕಾಳು ಗಟ್ಟಿಯಾಗುತ್ತೆ, ಒಂದು ಅನುಕೂಲ. ಇನ್ನೊಂದು ಅನುಕೂಲ ಏನಾಗಬಹುದು ಅಂತ ನಿಮ್ಗೇನಾದ್ರು ಅದು ಗೊತ್ತಿದ್ಯಾ? ಪೊಟ್ಯಾಶ್ ಕೊಡೋದ್ರಿಂದ ರೋಗದ ಹಾವಳಿನೂ ಕೂಡ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಅಂತಾರಲ್ಲ, ಕೀಟ ಮತ್ತೆ ರೋಗಕ್ಕೆ ನಿರೋಧಕ ಶಕ್ತಿ ಕೂಡ ಬರುತ್ತೆ. ಅದ್ಯಾವ್ದೊಂದು ಸಣ್ಣ ಉಟ್ಟ ಟೈಪ್ ಬಂದಿತ್ತು, ಅದಕ್ಕೆ ಒಂದು ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡಿದ್ರ? ಅಂದ್ರೆ ಒಂದು ಸುರುಳಿ ರೀತಿ ಸುತ್ತಕೊಳ್ಳದ ಹೇಗೆ? ಅದರಲ್ಲಿ ಅದೇ, ಅದೇ ಭತ್ತದ ಸುರುಳಿ ಕೀಟ. ಈ ಗರಿಗಳೆಲ್ಲ ಸುತ್ತಕೊಂಡಂಗೆ ಅನಿಸ್ತಾ ಇತ್ತ? ಗರಿಗಳೆಲ್ಲ ಒಂದ್ ರೀತಿ ಸುರುಳಿ ಸುತ್ತಕೊಂಡಂಗೆ. ಅಲ್ಲ ಅದೇ, ಅದು ಅದೊಂಥರ ಕಪ್ಪು ಸಣ್ಣ ಉಟ್ಟ ಅಂತ ಹೇಳ್ತೀವಿ. ಹುಳುನೇನ ಅದು? ಹುಳುನ? ಹುಳ ಅಲ್ಲ, ರೋಗ. ರೋಗ ಅದೇ ಹುಳನೇ, ಅದು ಸಕ್ ಮಾಡೋದು ಕಾಣುತ್ತೆ. ರಸ ಇದನ್ನ ಗ್ರೀನಿಶ್ ಸಕ್ ಮಾಡಿ ಆಗ ಗ್ರೀನಿಶ್ ಎಲ್ಲ ಬಂದು ಬಿಡುತ್ತೆ. ಸರಿ ಸರಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇತ್ತು, ಆಗಲೇ ಸ್ಪ್ರೇ ಮಾಡಿದೆ, ಕಂಟ್ರೋಲ್ ಆಗ್ಬಿಡುತ್ತೆ. ಮತ್ತೆ ಕಾಫಿ, ಈಗ ಕಾಫಿ ನಿಮ್ಮ ಕಾಫಿ ಸ್ಟಾರ್ಟ್ ಮಾಡಿದೀವಿ, ಇಳುವರಿ ಅಷ್ಟೇನು ಇಲ್ಲ. ಅದೇ ಮಳೆ ಜಾಸ್ತಿ ಇತ್ತಲ್ಲ. ಹೌದೌದೌದು. ಆ ಮಳೆ ಟೈಮಲ್ಲಿ ಸಣ್ಣದು ಉದುರೋಯ್ತು, ಗೊತ್ತಾಗಿಲ್ಲ. ಇದು ಬರುವಾಗಲೇ ಹೂವಾಗಿ ಮೆಚುರಿಟಿ ಟೈಮಲ್ಲಿ ಕೊಳೆ ರೋಗ ಬಂದು ಹೋಗಿರುತ್ತೆ, ಗೊತ್ತಾಗಲ್ಲ ಸರ್. ನಿಮ್ದು ರೋಬಸ್ಟ್ ಆಗಿ ಬಿದ್ರೆ ಮಾತ್ರ ಜನ ಹೇಳ್ತಾರೆ, ಓ ಕಾಫಿ ಉದುರಿದೆ ಉದುರಿದೆ. ಅದ ಸಣ್ಣ ಮೀಡಿ ಮೀಡಿ ಮೀಡಿ ಹೇಳ್ತೀವಲ್ಲ, ಸಾಸಿವೆ ಟೈಪ್, ಆವಾಗ ಅಬ್ರಾಟ ಆಗುವಾಗ ಆವಾಗಲೇ ಹೋಗ್ಬಿಡುತ್ತೆ. ಸೊ ಅದೀಗ ಗೊತ್ತಾಗೋದು ಫಸಲು ಕಡಿಮೆ ಇರೋದು. ನಿಮ್ದು ರೋಬಸ್ಟ ಮಾತ್ರ ಅಲ್ಲ, ಅರೇಬಿಕಾ ಏನಿಲ್ಲ? ಹೌದು, ಅರೇಬಿಕಾ ಇಲ್ಲ ಇಲ್ಲ. ಅರೇಬಿಕಾ ಇಲ್ಲ. ಈಗ ಕೊಯ್ಲು ಮಾಡೋದಕ್ಕೆ ಪ್ರಾರಂಭ ಆಗ್ಬೇಕು. ಕರಿಮೆಣಸು? ಕರಿಮೆಣಸು ಎಲ್ಲ ಹೋಯ್ತು ಸರ್, ಎಲ್ಲ ಸ್ವಲ್ಪ ಇದೆ ಅಷ್ಟೇ. ಕಡಿಮೆ ಇದಾವ ಬಳ್ಳಿಗಳು ಎಲ್ಲ? ಅದೇ ರೋಗ ಬಂದೆಲ್ಲ ಹೋಯ್ತು. ಮತ್ತೆ ಇಡುವಂತ ಪ್ರಯತ್ನ ಅದು ಹಳೆ ತೋಟದ ಒಳಗಡೆ ಇಷ್ಟು ಆಗೋದಿಲ್ಲ. ಅದು ಬೇರೆ ಏನೋ ಸಿಸ್ಟಮ್ ಹೇಳ್ತಾರೆ, ಉದ್ದ ಈ ಗಿಡಕ್ಕಿಂತ ದಾಟಿ ಉದ್ದ ಮಾಡಿ ನಟ್ರಿ ಅಂತ. ಏನೋ ಅದು ಅಷ್ಟು ಸಕ್ಸಸ್ ಕಾಣ್ತಾ ಇಲ್ಲ. ಅಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ಹೇಗೆ ಮಾಡಿದ್ರೆ ಸ್ವಲ್ಪ ನೋಡ್ಕೋಬೇಕು ನೀವು. ಎಲ್ಲ ನೀವು ಹೋಗಿದೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿದೆ. ಅಲ್ಲ, ಸ್ವಲ್ಪ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟ ಮೇಲೆ ಮತ್ತೆ ಇಡಬಹುದು ಹೊಸ ತಳಿಗಳನ್ನ, ಹೊಸ ಗಿಡಗಳನ್ನ. ಒಂದು ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಒಂದು ತಳಿ ಬಿಡುಗಡೆ ಮಾಡಿದ್ದಾರೆ ಈಗ ನಮ್ಮ ಚಟ್ಟಳ್ಳಿ ಅಪ್ಪಂಗ್ಳ ಮತ್ತು ಚಟ್ಟಳ್ಳಿ ಸಂಶೋಧನಾ ಕೇಂದ್ರ ಇಬ್ರು ಸೇರಿ, ಅದು ಒಳ್ಳೆ ಇಳುವರಿ ಕೊಡುತ್ತೆ ಅಂತ ಈಗ. ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಕರಿಮೆಣಸಿನ ಒಂದು ತಳಿ, ಒಳ್ಳೆ ಇಳುವರಿ ಕೊಡುತ್ತೆ. ಇನ್ನೊಂದು ಇದು ತೇವಮ್ ಅಂತ ಒಂದು ತಳಿ ಇದೆ, IASR ತೇವಮ್ ಅಂತ. ಸ್ವಲ್ಪ ಮಟ್ಟಿಗೆ ಮಳೆ ಜಾಸ್ತಿ ಆಗಿ ತೇವಾಂಶ ಜಾಸ್ತಿ ಆದ್ರೂ ತಡ್ಕೊಳ್ಳುತ್ತೆ ಅಂತ, ಅದಕ್ಕೆ ತೇವಮ್ ಅಂತ ಇಟ್ಬಿಟ್ಟಿದ್ದಾರೆ. ಅಂತವೆಲ್ಲ ತಳಿಗಳು ಸ್ವಲ್ಪ ನಿಮ್ ಕಡೆ ಮಳೆ ಜಾಸ್ತಿ ಬರ್ತಾ ಇದ್ರೆ ಅದನ್ನ ಹೊಸ ಗಿಡಗಳನ್ನೇ ಹಾಕೊಳ್ಳೋದೆ ಒಳ್ಳೇದು. ಸರಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ. ಈಗ ರೋಬಸ್ಟ ಕಾಫಿ ಕೊಯ್ಲು ಮಾಡ್ತಿರಲ್ಲ ಸುಬ್ರಹ್ಮಣ್ಯ ಅವರು, ಅದಾದ ಎಷ್ಟು ದಿನಕ್ಕೆ ನಾವು ಗಿಡ ಕಪಾತ್ ಮಾಡ್ಬೇಕಾಗತ್ತೆ ನಿಮ್ಮ ಪ್ರಕಾರ? ಪ್ರಕಾರ ಅದ್ರ ಜೊತೆ ಮಾಡಿದ್ರೆ ಬಹಳ ಒಳ್ಳೇದು. ಯಾಕೆಂತ ಹೇಳಿದ್ರೆ ಕಾಫಿ ಕುಯ್ಯೋ ನೋವು ಈಗ ಕಪತ್ ನೋವು ಎರಡನ್ನ ಒಂದೇ ಸಲ ಸಹಿಸ್ಕೊಳ್ಳುತ್ತೆ. ಮಾಡಬಹುದು ಅಂತೀರಾ? ಮಾಡಬಹುದು, ನೀರ್ ಫೆಸಿಲಿಟೀಸ್ ಕೊಟ್ರೆ ಇನ್ನು ಒಳ್ಳೇದು. ಅದು ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಮಣ್ಣಲ್ಲಿ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗಲೇ ಮಾಡಬೇಕು ರೋಬಸ್ಟ ಕಾಫಿನಲ್ಲಿ ಗಿಡ ಕಪಾತು ಅಂತ. ಅವರು ಏನಂದ್ರೆ ಒಂದು 10-15 ದಿನಗಳ ನಂತರ ಅಂತ ಹೇಳ್ತಾರೆ. ಯಾಕೆಂದ್ರೆ ಸ್ವಲ್ಪ ಈಗ ಕೊಯ್ಲು ಮಾಡೋದು ಎರಡೂ ಕೆಲಸಗಳನ್ನ ಒಟ್ಟಿಗೆ ಮಾಡಬಹುದೇನೋ ಅಂತ ಒಂದು ಮಾಡಬಹುದು. ಬಟ್ ಅದು ಮಾಡಕ್ಕೆ ನಮಗೆ ಟೈಮ್ ಆಗಲ್ಲ. ಎರಡು ಮತ್ತೆ ಇಲ್ಲಾಂದ್ರೆ ಒಂದು 10-15 ದಿನಗಳ ನಂತರ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಮಾಡೋದಕ್ಕೆ ನಮ್ಮ ಕಾಫಿ ಮಂಡಳಿಯವರು ಶಿಫಾರಸು ಮಾಡ್ತಾರೆ. ಎಲ್ಲಾರು ಶಿಫಾರಸು ಮಾಡಿದಾಗೆ ಮಾಡೋಂಗ ಆಗೋಲ್ಲ ಬಿಡಿ. ಹೌದೌದು, ಈಗ ಲೇಬರ್ ಪ್ರಾಬ್ಲಮ್ ಇರುತ್ತೆ. ನಿಜ ನಿಜ, ಮೇಲೆ ಸ್ಟಾರ್ಟ್ ಮಾಡೋಕ್ಕಾಗೋದು ಅಲ್ಲ. ಅಲ್ಲ, ಅವರು ಒಂದು ಏನೋ ಒಂದು ಪ್ರಯೋಗದ ಮೇಲೆ ಒಂದು ಶಿಫಾರಸು ಕೊಟ್ಟಿರ್ತಾರೆ. ಹೌದೌದು, ಕೃಷಿ ಇನ್ನೊಂದು ಏನೋ ಅಂದ್ರೆ ಎಲ್ಲ ಪ್ರಕೃತಿ ಮೇಲೆ ಅವಲಂಬಿತ. ಇದು ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ನಾವು ಪ್ರಯತ್ನ ಮಾಡ್ಬೇಕಷ್ಟೇ. ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಬೀಜ ನಾವು ಊರ್ತೀವಿ, ಆದ್ರೆ ಅದು ಮೊಳಕೆ ಬರಂಗ್ ಮಾಡೋದು, ಬೆಳೆಯಂಗ್ ಮಾಡೋದೆಲ್ಲ ಮಣ್ಣು, ನೀರು ಮತ್ತೆ ಪ್ರಕೃತಿ. ನಮ್ದು ಏನಾದ್ರು ಬೀಜ ಬಿತ್ತದಷ್ಟೇ ಅಲ್ವಾ? ಅಷ್ಟೇ. ಸರಿ ಸುಬ್ರಹ್ಮಣ್ಯ ಅವರು, ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ನಮಸ್ಕಾರ. ನೋಡಿ ವಿನೋದ್, ಇವರು ನಾವು ಹೇಳಿದಂಥ ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ ಪ್ರಯೋಗ ಮಾಡಿದ್ದಾರೆ. ಪೊಟ್ಯಾಷನ್ನು ಕಾಳು ಬಲಿಯುವಂಥ ಒಂದು ಹಂತದಲ್ಲಿ, ತೆನೆಗಳಲ್ಲಿ ಕಾಳು ಬಲಿಯುವಂಥ ಹಂತದಲ್ಲಿ ಒಂದು ಸುತ್ತು ಕೊಟ್ಟರೆ ಅನುಕೂಲ ಆಗ್ಬೋದು ಅಂತ ನಾವು ಹೇಳಿದ್ವಿ. ಹೌದು, ಅದನ್ನು ಇವರು ಅನುಸರಿಸಿದ್ದಾರೆ. ಮತ್ತು ಕಾಳುಗಳು ಕೂಡ ಚೆನ್ನಾಗಿ ಕಟ್ಕೊಂಡಿದ್ದಾವೆ, ಜಳ್ಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರೋಗದ ಒಂದು ಹಾವಳಿ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಪೊಟ್ಯಾಷನ್ನ ಬಳಸೋದ್ರಿಂದ ಇದು ಒಂದು ಅನುಕೂಲ ಆಗುತ್ತೆ. ಈಗ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಪೇಟೆ ಧಾರಣೆಯನ್ನು ಹೇಳ್ತೀರಾ? ಕಾಫಿ ಧಾರಣೆ, ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಂದ 26,300 ರೂಪಾಯಿ, ಅರಬಿಕಾ ಚೆರಿ 13,400 ರೂಪಾಯಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಂದ 16,000 ರೂಪಾಯಿ, ರೋಬಸ್ಟಾ ಚೆರಿ 9,500 ರೂಪಾಯಿಂದ 10,250 ರೂಪಾಯಿ. ರೋಬಸ್ಟಾ ಚೆರಿ ಬೆಲೆ ಸ್ವಲ್ಪ ಏರ್ತಾ ಇದೆ ಅಂತ. ಹೌದು, 10,000 ಕೆಳಗೆ ಹೋಗಿತ್ತು ಕಳೆದ ವಾರ, ಈಗ 10,000 ದಾಟಿದೆ. ಅದೊಂದು ಶುಭ ಸೂಚನೆ ಅಂತ ಹೇಳಬಹುದು. ಹೌದು, ಮತ್ತೆ ಇನ್ನೊಂದು ಏನಂದ್ರೆ ಈಗ ಇನ್ನೇನು ಜನವರಿ ಅಂತ ಅಂದ್ರೆ ಕಾಳು ಮೆಣಸಿನ ಕೊಯ್ಲು ಪ್ರಾರಂಭವಾಗುತ್ತೆ. ಹೌದು, ಗೊಂಚಲಲ್ಲಿ ಕೆಲವೊಂದು ಬೀಜಗಳು, ಕೆಲವೊಂದು ಹಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗಲೇ ನಾವು ಕೊಯ್ಲು ಮಾಡಬೇಕಾಗತ್ತೆ. ಅದ್ರ ಕಡೆಗೆ ಆ ಸೂಚನೆಯನ್ನು ನೋಡಿಕೊಂಡು ರೈತ ಬಾಂಧವರು ಕೊಯ್ಲು ಮಾಡ್ಕೋಬೇಕು, ಇಲ್ಲಾಂದರೆ ಪಕ್ಷಿಗಳು ಇವುಗಳ ಕಾಟ ಆಗೋ ಸಾಧ್ಯತೆ ಇರುತ್ತೆ, ಬಿದ್ದೋಗೋ ಸಾಧ್ಯತೆಯೂ ಇರುತ್ತೆ. ಹೌದು, ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕು ಅಂತ ಹೇಳೋಣ. ಇನ್ನು ನಮ್ಮ ನಾಳಿನ ಕೃಷಿಯಲ್ಲಿ ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ನಾವು ಸೀಗಡಿ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದಂಥ ಮಿಲನಾ ಭರತ್ ಅವರು ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ. ಅದು ಒಂದು ರೀತಿ ಇದಕ್ಕಿಂತನೂ ವಿಭಿನ್ನವಾದ ಒಂದು ಕೃಷಿ, ಅದು ಮೀನು ಕೃಷಿಗಿಂತ ಸೀಗಡಿದು. ಆದರೆ ಬಹಳ ಬೆಲೆ ಇರೋವಂಥದ್ದು, ಬೇಡಿಕೆ ಇರೋವಂಥದ್ದು. ನಮ್ಮ ಈ ಪೂರ್ವ ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಮಾಡ್ತಾ ಇದ್ದಾರೆ, ಈ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ ಇದರಲ್ಲೆಲ್ಲ. ನಮ್ಮ ಕಡೆನೂ ಸ್ವಲ್ಪ ಜಾಸ್ತಿ ಆಗ್ಬೋದು, ಆಗಬೇಕದು. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಕೊಡೋದಕ್ಕೂ ಕೂಡ ಮೀನುಗಾರಿಕೆ ಇಲಾಖೆಯವರು ತಯಾರಾಗಿದ್ದಾರೆ. ಹೌದು, ಈ ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆ ಮಾಡಿದಂಥ ನಮ್ಮ ಭಾಸ್ಕರ್ ಬಸಪ್ಪ ಅವರಿಗೆ ಮತ್ತು ಕೋಟರಂಗಡ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದ ತಿಳಿಸೋಣ. ಹಾಗೆಯೇ ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತಃ ಮರಗೋಡು ಗ್ರಾಮದ ಪ್ರಸ್ತುತ ಕೂಡುಮಂಗಳೂರಿನಲ್ಲಿ ವಾಸವಿರುವ ಇಟ್ಟಣಿಕೆ ಚೆಟ್ಟಪ್ಪನವರ ಪತ್ನಿ ಲೀಲಾವತಿ ಇಂದು ನಿಧನರಾದರು. 83 ವರ್ಷ ಪ್ರಾಯದ ಇಟ್ಟಣಿಕೆ ಲೀಲಾವತಿ ತವರು ಮನೆ ಚೋಂಡಿರ ಮೇಕೇರಿ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಕೂಡುಮಂಗಳೂರಿನ ಪೂರ್ಣಚಂದ್ರ ಬಡಾವಣೆಯಲ್ಲಿ ನಡೆಯಲಿದೆ. 2ನೇ ಮೊಣ್ಣಂಗೇರಿಯಲ್ಲಿ ವಾಸವುಳ್ಳ ಬಳ್ತೊಕ್ಕಡ ಕುಡಿಯರ ಮೇದಪ್ಪ ಐಂಡಪ್ಪಣ್ಣು ವಿಜಯಲಕ್ಷ್ಮಿ ಕುಮಾರಿ ಇಂಗ ಇಂದು ಮರಣಪಟ್ಟಿದ್ದು ನಾಪದಂಡು ಭಯತ್ರ ಬೊಟ್ಟಕೊಡ ವಿಜಯಲಕ್ಷ್ಮಿ ಕುಮಾರಿ ತಾಮನೆ ಬಂತುಕಾಡುವಕ್ಕಡ ಐಂಗಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ಒಕ್ಕದೂ ತಿಂಗಳಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲೆನ ಸಮಸ್ಯೆಗಳ ಬಗ್ಗೆಯಲ್ಲಿ ತಿಳ್ಕೊಂಡು ಆದಷ್ಟು ಕಾಲಮಿತಿಯಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡುವೆ ಅಂತ ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ನವು ಹೇಳೋಳು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಡೆಯಿಂದ ಪತ್ರಿಕಾ ಭವನ ಮಡಿಕೇರಿಯಲ್ಲಿ ಏರ್ಪಾಡಾಗಿದ್ದ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾಧಿಕಾರಿಗ ಪತ್ರಿಕೋದ್ಯಮಿಗ ಬಿಚ್ಚಿಟ್ಟ ಜಿಲ್ಲೆನ ಸಮಸ್ಯೆಗಳನ್ನ ಆಲಿಸಿ ಮಾತಾಡ್ತಾ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಕಾಕನ, ಪ್ರಕೃತಿಗೆ ಹಾನಿಯಾಗದಂಗೆ ನೋಡಿಕಣೆ, ಜಾಸ್ತಿ ಮಳೆಯಿಂದಾಗಿ ಅವೈಜ್ಞಾನಿಕ ಕೆಲಸಗಳಿಂದಾಗಿ ಜಿಲ್ಲೆಯಲ್ಲಿ ಭೂಮಿ ಜರಿಯೋದು, ಬೆಟ್ಟ ಕುಸಿಯೋದು ಆಗಿರುವುದರಿಂದ ಭೂ ಪರಿವರ್ತನೆಗೆ ಅನುಮತಿ ಕೊಡಕಾಕನ ಸಾಕಷ್ಟು ಪರಿಶೀಲನೆ ಮಾಡ್ನೆ, ನೆರೆ ಸಂತ್ರಸ್ತರಿಗೆ ಮನೆ ಕೊಡಿಕೆ ಆದಷ್ಟು ಬೇಗ ಪ್ರಯತ್ನ ಮಾಡುವೆ, ಹಂಗೆ ಹೋಮ್ಸ್ಟೇ ಪಾರ್ಕಿಂಗ್ ಸಮಸ್ಯೆಗಳ ಬಗ್ಗೆಲೂ ಅಧ್ಯಯನ ಮಾಡಿ ಪರ್ಯಾಯ ಪರಿಹಾರ ಹುಡುಕುವೆ ಅಂತ ಹೇಳ್ದು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊಡಗು ಜಿಲ್ಲಾ ಘಟಕದ ಕಡೆಯಿಂದ ನಾಳ್ದು 9ನೇ ತಾರೀಕಿಂದ 11ನೇ ತಾರೀಕು ಮುಟ್ಟ ಮಡಿಕೇರಿಯಲ್ಲಿ ಜಿಲ್ಲಾ ಮಟ್ಟದ ಸರಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಪೈಪೋಟಿಗಳನ್ನ ಏರ್ಪಾಡು ಮಾಡಿದ್ದು 9ನೇ ತಾರೀಕು ಹಗಲು 11 ಗಂಟೆಗೆ ಕೊಡಗು ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜುನವು ಕ್ರೀಡಾಕೂಟನ ಉದ್ಘಾಟನೆ ಮಾಡುವೆ ಅಂತ ಸರಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂಸಿ ಅರುಣ್ ಕುಮಾರ್ನವು ತಿಳಿಸೋಳು. ಅಲ್ಲದೆ ಜನವರಿ 9ಕ್ಕೆ ಅಥ್ಲೆಟಿಕ್ಸ್, 10ನೇ ತಾರೀಕು ಸಾಂಸ್ಕೃತಿಕ ಪೈಪೋಟಿ, ಹಂಗೆ 11ನೇ ತಾರೀಕು ಒಳಾಂಗಣ ಆಟಗ ನಡೆಯಕೊಟ್ಟು ಅಂತ ಅವು ತಿಳಿಸೋಳು. ತಾಳಕ್ಮನೆ ನೇತಾಜಿ ಯುವಕ ಸಂಘ ಹಾಗೂ ಯುವತಿ ಸಂಘದ 34ನೇ ವಾರ್ಷಿಕೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನವರ 129ನೇ ಹುಟ್ಟು ಹಬ್ಬದ ಬಗೆಯಲ್ಲಿ ಇದೇ ತಿಂಗ 23ನೇ ತಾರೀಕಿಗೆ ಜಿಲ್ಲಾ ಮಟ್ಟದ ಗಂಡು ಜನಕ್ಕೆ ವಾಲಿಬಾಲ್, ಹೆಣ್ಣು ಜನಕ್ಕೆ ಹಗ್ಗ ಎಳೆಯೋದು, ಮಕ್ಕ ಸೇರಿದಂಗೆ ಹೆಣ್ಣು ಜನ ಗಂಡು ಜನಕ್ಕೆ ಮ್ಯಾರಥಾನ್ ಪೈಪೋಟಿ ನಡೆಯಕೊಟ್ಟು ಯುವ ಸಬಲೀಕರಣ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಕೊಡಗು ಸೇರಿದಂಗೆ ಬೇರೆ ಬೇರೆ ಸಂಘಗಳ ಕೂಡುಕೂಟಲಿ ನಡೆಯಕ್ಕಿರುವ ಜಿಲ್ಲಾ ಮಟ್ಟದ ಈ ಪೈಪೋಟಿಗಳಲ್ಲಿ ಭಾಗವಹಿಸಿಕೆ ಇಚ್ಛೆ ಇರೋವು ಇದೇ ತಿಂಗ 20ನೇ ತಾರೀಕಿನ ಒಳಗೆ ತಂಡದ ಹೆಸರನ್ನ ನೋಂದಣಿ ಮಾಡಿಕೊಳ್ಳಕು ಅಂತ ತಾಳಕ್ಮನೆ ನೇತಾಜಿ ಯುವಕ ಮಂಡಲದ ಅಧ್ಯಕ್ಷ ಕೆಪಿ ಕಾರ್ಯಪ್ಪನವು ತಿಳಿಸೋಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕೂಡುಕೂಟಲಿ ವಿಧಿ ವಿಜ್ಞಾನ ಶಾಸ್ತ್ರ ವಿಭಾಗದ ಕಡೆಯಿಂದ ತುರ್ತು ಆರೈಕೆಯಲ್ಲಿ ವೈದ್ಯಕೀಯ ಕಾನೂನು ಅಗತ್ಯತೆಗಳು ಮತ್ತು ಮೂಲಭೂತ ಜೀವ ಬೆಂಬಲ ಈ ವಿಷಯದ ಬಗ್ಗೆಯಲ್ಲಿ ನಾಳೆ ಮತ್ತು ನಾಳ್ದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಾಲೇಜಿನ ಸಭಾಬಾಡಿಯಲ್ಲಿ ಕಾರ್ಯಾಗಾರ ನಡೆಯಕಿದ್ದು ಜಿಲ್ಲೆನ ಶಾಸಕರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿ ಸೇರಿದಂಗೆ ವೈದ್ಯಕೀಯ ಕಾಲೇಜಿನ ಮುಖ್ಯ ವೈದ್ಯರಿಗ ಅಧಿಕಾರಿಗ ಭಾಗವಹಿಸುವೆ ಅಂತ ಗೊತ್ತಾವಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಇವರ ಕಡೆಯಿಂದ